ಅಂದಮೇಲೆ ನೀವು ಕೂಡ ನಮ್ಮೂರೇ ಅಲ್ವೇ? ಈಗ ನಮ್ಮಿಂದ ಏನ್ ಮಾಹಿತಿ ಬೇಕಾಗಿತ್ತು ನಿಮಗೆ? ಸತ್ಯವಾದ ಮಾತಾಡ್ದೆ ಗೌರಮ್ಮ, ಪರಿಚಯ ಆಗೋವರೆಗೂ ಬೇರೆಯವರು, ಪರಿಚಯ ಆದ್ಮೇಲೆ ನಮ್ಮವರೇ ತಾನೇ. ಪರಿಚಯ ಅಂತೂ ಆಯ್ತು, ಈಗ ವಿಷಯ ಏನು ಅಂತ ಸ್ವಲ್ಪ ವಿವರವಾಗಿ ಹೇಳಿ ಮೇಡಮ್. ಮೊದ್ಲೇ ನಾವು ಹಳ್ಳಿ ಜನ, ಮೇಲಾಗಿ ರೈತರು, ಸ್ವಲ್ಪ ಸರಳವಾಗಿ ಹೇಳಿದ್ರೆ ಮಾತ್ರ ನಮ್ಗೆ ಅರ್ಥ ಆಗದ್ ನೋಡ್ರಿ. ನೀವು ಹೇಳೋದು ಒಪ್ಪ ಮಾತಲ್ಲ ಬಿಡಿ. ಹಳ್ಳಿಯವರು ರೈತರಿಗೆ ನಮಗಿಂತ ಹೆಚ್ಚಿನ ಮಾಹಿತಿ ತಿಳುವಳಿಕೆ ಇರುತ್ತೆ. ನಿಮ್ಮಿಂದ ನಾವು ಕಲಿಯೋದು ಬೇಕಾದಷ್ಟು ಇರುತ್ತೆ. ನಿಜವಾದ ಜ್ಞಾನ ಅಡಗಿರೋದೇ ಹಳ್ಳಿಗಳಲ್ಲಿ. ನಾವು ಒಂದು ರೀತಿಯಲ್ಲಿ ಸ್ವಯಂ ಸೇವಕಿ ಅಂದುಕೊಳ್ಳಿ. ನನಗೆ ಜೀವನ ಮಾಡೋಕೆ ಬೇರೆ ಉದ್ಯೋಗ ಇದೆ. ಬಿಡುವಿನ ಸಮಯದಲ್ಲಿ ಪರಿಸರದ ಬಗ್ಗೆ ನಮ್ಮ ಜನರ ಬಳಿ ಚರ್ಚೆ ಮಾಡೋದು, ಸಾಧ್ಯವಾದ್ರೆ ಅಷ್ಟಿಷ್ಟು ಕಾಳಜಿ ಮೂಡಿಸೋ ಪ್ರಯತ್ನ ಮಾಡೋದು, ಇದು ಒಂದು ರೀತಿಯಲ್ಲಿ ನನ್ನ ಹವ್ಯಾಸನೂ ಹೌದು, ಸಾಮಾಜಿಕ ಹೊಣೆಗಾರಿಕೆನೂ ಹೌದು. ಅದ್ಯಂತ ಸಾಮಾಜಿಕ ಹೊಣೆಗಾರಿಕೆ? ಸರ್ಕಾರ ಏನಾದ್ರೂ ಈ ಕೆಲಸಕ್ಕೆ ನಿಮ್ಮನ್ನ ನೇಮಿಸಿದೀಯಾ? ಸಂಬಳ ಎಷ್ಟು? ಸಾಮಾಜಿಕ ಹೊಣೆ ಅಂದ್ರೆ ಜವಾಬ್ದಾರಿ. ತಿಳುವಳಿಕೆ ಇರುವವರು ಯಾವುದೇ ವ್ಯಕ್ತಿ ಅಥವಾ ಸಂಸ್ಥೆ ಮಾಡಬಹುದಾದ ಕೆಲಸ ಅಲ್ವೇ ಶಿವಣ್ಣ? ಅದಕ್ಕೆ ಸಂಬಳ ಸಾರಿಗೆ ಎಲ್ಲಿರುತ್ತೆ ನೀನೇ ಹೇಳಪ್ಪ. ಓಹೋ, ಹಾಗಾದ್ರೆ ಇದಿನ್ನೂ ಒಂದ್ ರೀತಿ ಸಮಾಜ ಸೇವೆ ಅಂತ ಕರಿಬಹುದು ಅಂದ್ರಿ. ಸಮಾಜ ಸೇವೆ ಅನ್ನೋದು ತುಂಬಾ ದೊಡ್ಡ ಮಾತಾಯ್ತು. ಯಾರ್ಯಾರು ಈ ಹೆಸರಲ್ಲಿ ಏನೇನೋ ಮಾಡ್ತಾರೆ ಅಂತ ನಾವು ಕೂಡ ಈ ರೀತಿ ಹೇಳೋದಿಕ್ಕೆ ಆಗೋದಿಲ್ಲ. ಈ ಕೆಲಸವನ್ನು ನನ್ನ ಜವಾಬ್ದಾರಿ ಅಂತ ತಿಳಿದು ನಾನು ನನ್ನ ಕೈಲಿ ಆದಷ್ಟು ಪ್ರಯತ್ನ ಮಾಡ್ತೀನಿ ಅಷ್ಟೇ. ನೀವು ಹೇಳಿದ್ರಲ್ಲ ಈ ಪರಿಸರದ ಬಗ್ಗೆ ಅಂತ, ಹಾಗಂದ್ರೆ ಈ ಭೂಮಿ ಮತ್ತೆ ಇಲ್ಲಿ ವಾಸ ಮಾಡ್ತಾ ಇದೀವಲ್ಲ ನಾವು, ಅಂದ್ರೆ ಮನುಷ್ಯರು, ಇದ್ರ ಬಗ್ಗೆ ಅಂತ ತಿಳ್ಕೊಬಹುದಾ? ಎಲ್ಲಾದ್ರೂ ಉಂಟೆ ಶಿವಣ್ಣ, ನೀನ್ ಹೇಳೋ ಮಾತು ತುಂಬಾ ಚಿಕ್ಕರ್ಥ ನೀಡುತ್ತೆ ಕಣಪ್ಪ. ಪರಿಸರ ಅಂದ್ರೆ ಬರೀ ಭೂಮಿ ಮತ್ತು ಇಲ್ಲಿ ವಾಸ ಮಾಡ್ತಾ ಇರುವ ನಾವಷ್ಟೇ ಅಲ್ಲ, ಇಲ್ಲಿರೋ ಬೆಟ್ಟ ಗುಡ್ಡ ಪ್ರಾಣಿ ಪಕ್ಷಿ, ಮರ ಗಿಡ ಹಳ್ಳ ನದಿ ವಾಯುಮಂಡಲ, ಈ ತರ ಇನ್ನು ಅನೇಕ ವಿಷಯಗಳನ್ನ ಒಳಗೊಂಡದ್ದನ್ನ ಪರಿಸರ ಅಂತ ಕರಿಬಹುದಲ್ವಾ? ನೀವು ಹೇಳಿದ್ದು ಅಕ್ಷರಶಃ ನಿಜ. ಈ ನಿಸರ್ಗ ಅಂದ್ರೆ ಅದೊಂದು ಅದ್ಭುತ, ಕೇವಲ ಮುನ್ನೋಟಕ್ಕೆ ದಕ್ಕುವ ಸರಳ ಸಂಗತಿ ಅಲ್ಲ. ಅದು ಕೋಟ್ಯಾಂತರ ವರ್ಷಗಳಿಂದ ಎಲ್ಲರನ್ನು ಸಾಕಿ ಸಲಹುತ್ತಿರುವ ರೀತಿನೇ ಎಂತ ಆಶ್ಚರ್ಯ ಅಲ್ವಾ? ಅದಕ್ಕೆ ನಿಸರ್ಗ ದೇವತೆ ಭೂಮಿ ತಾಯಿ ಎನ್ನುವ ಹೃದಯದಾಳದ ಹೃದಯ ಪೂರ್ವಕ ಮಾತುಗಳಿಂದ ನಾವು ಇವುಗಳನ್ನು ವರ್ಣಿಸುವುದು, ನಾವೆಲ್ಲ ಸೇರಿ ಇವತ್ತು ಈ ಭೂಮಿ ಮತ್ತು ಇದಕ್ಕೆ ಸಂಬಂಧಪಟ್ಟ ಇತರ ಕೆಲವು ವಿಷಯಗಳ ಕುರಿತು ಸ್ವಲ್ಪ ತಿಳಿಯೋ ಪ್ರಯತ್ನ ಮಾಡೋಣ, ಆಗ್ಬಹುದಾ? ನೀ ಒಳ್ಳೇದು ಹೇಳಿದ್ರಿ. ಇದ್ರ ಬದಲಾಗಿ ತೋಟ ಹೊಲದಲ್ಲಿ ಏನಾದ್ರೂ ಕೆಲಸ ಮಾಡೋದು ಒಳ್ಳೇದು, ಹೊಟ್ಟೆಪಾಡಿಗಾದ್ರೂ ಮಾರ್ಗ ಆಗತ್ತೆ. ಇಂಥ ಕಾಡಾಟೆ ಮಾಡ್ತಾ ಕುಳಿತ್ರೆ ನಮ್ ಬದುಕು ಬಾಳು ಸಾಗುತ್ತೇನ್ ಮೇಡಮ್? ನರೇ, ಇಂಥ ವಿಷಯ ಮಾತಾಡೋದ್ರಿಂದ ಏನು ಪ್ರಯೋಜನ ಇದೆ ಹೇಳಿ? ಅಷ್ಟಕ್ಕೂ ನಾವೇನು ವಿಜ್ಞಾನಿಗಳೇ, ಅಧಿಕಾರಿಗಳೇ, ಎತ್ತಣ ಮಾಮರ ಎತ್ತಣ ಕೋಗಿಲೆ, ಎತ್ತಣಿಂದ ಎತ್ತ ಸಂಬಂಧವಯ್ಯ ಅಂತ ಕೇಳಿಲ್ವಾ? ನೀನ್ ಹೇಳೋದು ಕೂಡ ನಿಜ ಬಿಡು. ಇದನ್ನ ಮಾತಾಡೋದ್ರಿಂದ ನಮ್ಮ ದಿನನಿತ್ಯದ ಬದುಕಿಗೆ ಏನಾದ್ರೂ ಉಪಯೋಗ ಇದೆಯಾ? ಯಾರಾದ್ರೂ ನಿಮ್ಮಂತ ಮನಸ್ಸು ಹವ್ಯಾಸ ಆಸಕ್ತಿ ಇದ್ದವರು ಸಿಕ್ಕಿದ್ರೆ ನೋಡಿ, ನಿಮಗೆ ಅನುಕೂಲ ಆಗ್ಬಹುದು. ಏ ತಡೀರಿ, ಯಾಕೆ ಏನೇನೋ ಮಾತಾಡ್ತೀರಾ? ನಮ್ ಕೆಲ್ಸ ದುಡಿಮೆ ತೋಟ ಹೊಲ ಅಷ್ಟೇ ಸಾಕ? ಅದೆಲ್ಲ ದಿವಸ ಇದ್ದುದ್ದೇ. ಅದ್ರ ಜೊತೆಗೆ ಇಂಥ ವಿಚಾರಗಳನ್ನು ಕೇಳ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ? ಬಂದವ್ರ ಮುಂದೆ ಈಗೆಲ್ಲ ಮಾತಾಡೋದು ಎಷ್ಟು ಸರಿ ಹೇಳಿ? ನೀವೇನು ತಪ್ಪು ತಿಳಿಬೇಡಿ ಮೇಡಮ್. ಕೆಲವೊಮ್ಮೆ ಯಾರ್ಯಾರೋ ಬಂದು ಏನೇನೋ ಹೇಳಿ ಮೋಸ ಮಾಡಿ ಹೋಗ್ಬಿಡ್ತಾರೆ. ಇಂಥ ಅನುಭವ ಎಲ್ಲರಿಗೂ ಆಗಿರುತ್ತೆ, ಅದಕ್ಕೆ ಈ ರೀತಿಯೇ ಮಾತಾಡ್ತಾ ಇದ್ದೀವಿ. ಇರ್ಲಿ ಬಿಡಿ, ಇದ್ರಲ್ಲಿ ಇವರ ತಪ್ಪೇನೂ ಇಲ್ಲ. ಯಾರೋ ಒಬ್ಬಿಬ್ಬರು ಮಾಡೋ ತಪ್ಪಿಗೆ ಎಲ್ಲರನ್ನು ಅನುಮಾನದಿಂದ ನೋಡೋ ಹಾಗೆ ಆಗಿದೆ. ಇದೆಲ್ಲ ಇದ್ದಿದ್ದೆ, ಅಷ್ಟಕ್ಕೂ ಅವ್ರು ಹೇಳಿದ್ದು ಸರಿಯಾಗೇ ಇದೆ. ಹಾಗಂತ ನೀವು ಹೇಳದ್ರಲ್ಲಿ ಕೂಡ ಯಾವುದೇ ತಪ್ಪು ಕಾಣ್ತಾ ಇಲ್ಲ. ಇಲ್ಲಿ ಸ್ವಂತ ಬದುಕು, ಸಮುದಾಯದ ಬಗ್ಗೆ ಒಳಿತಿನ ಚಿಂತನೆ ಎರಡೂ ಕೂಡ ಮುಖ್ಯವಾಗಿದೆ. ಎರಡನ್ನು ಸರಿದೋಗಿಸಿಕೊಂಡು ಹೋಗೋದೇ ಬುದ್ಧಿವಂತಿಕೆ ಅಲ್ಲವಾ? ಅಲ್ಲ ಮೇಡಮ್ನವ್ರೆ, ಯಾರೋ 4 ಜನ ನಮ್ಮಂತವ್ರು ಇಲ್ಲಿ ಕುಳಿತು ಏನೋ ಮಾತಾಡಿದ್ರೆ ಈ ಪ್ರಪಂಚಕ್ಕೆ ಈ ಪರಿಸರಕ್ಕೆ ಏನ್ ಅನುಕೂಲ ಆಗುತ್ತೆ ಹೇಳಿ. ಮಾತಾಡಬೇಕಾದವ್ರು ಮಾತಾಡಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ಜವಾಬ್ದಾರಿ ಸ್ಥಾನದಲ್ಲಿ ಇರೋರು ಮನಸ್ಸು ಮಾಡಿದ್ರೆ ಏನಾದರೂ ಕೆಲಸ ಮಾಡೋಕೆ ಸಾಧ್ಯ ಆಗುತ್ತೆ. ಇಲ್ಲಾಂದ್ರೆ ಮಾತಿನ ಗೈರತ್ತಿನಲ್ಲಿ ಕರಾಮತ್ತು ನಡೆಸುವವರು ಅಂತ ನಮ್ಮ ಕವಿ ನಿಸಾರಮದ್ ಅವರು ಹೇಳಿಲ್ವೇ, ಆ ರೀತಿ ಆದ್ರೆ ಏನ್ ಮಾಡೋದು? ಮಾತಿಗಿಂತ ಕೃತಿಯೇ ಮುಖ್ಯ ಅಂತ ತಿಳಿದವರು ಹೇಳಿದ್ದಾರೆ. ಬರೀ 100 ಮಾತು ಆಡೋದಕ್ಕಿಂತ ಒಂದು ಒಳ್ಳೆ ಕೆಲಸ ಮಾಡೋದು ಉತ್ತಮ ಅಲ್ವಾ? ಭಾಷಣ ಮಾಡೋದಕ್ಕಿಂತ ಬದುಕು ಮಾಡೋದು ಒಳ್ಳೇದಲ್ವೇ? ಇಲ್ಲ ಅಂದವ್ರು ಯಾರವ ಈಗ? ಒಳ್ಳೆ ಕೆಲಸ ಮಾಡಕ್ಕೆ ಸರಿಯಾದ ತಿಳುವಳಿಕೆ ಕೂಡ ಬೇಕಲ್ವಾ? ಇಂಥವ್ರ ಹತ್ರ ಚರ್ಚೆ ಮಾಡೋದ್ರಿಂದ ನಮಗ್ ಸ್ವಲ್ಪ ಅರಿವಾದ್ರೂ ಬರುತ್ತೆ. ಕೇಳಕ್ ತೊಂದ್ರೆ ಏನೋ, ಅಷ್ಟಕ್ಕೂ ಇದೇನ್ ಕಾಡ ಅರಟೆ ಅಲ್ಲ, ಚಾಡಿ ಮಾತು ಕೂಡ ಅಲ್ಲ. ಅನಗತ್ಯವಾದ ಮಾತು ಅನ್ನೋದು ನಮ್ಮ ಸಮಯ ಮತ್ತು ಭವಿಷ್ಯ ಎರಡಕ್ಕೂ ತೊಂದರೆ ಕೊಡುತ್ತೆ ಅನ್ನೋದು ನಿಜ. ಆದ್ರೆ ಅರ್ಥಪೂರ್ಣವಾದ ಚರ್ಚೆಯನ್ನ ಮಾಡೋದು ಅಂದ್ರೆ ಮೊಸರನ್ನ ಕಡೆದು ಬೆಣ್ಣೆಯನ್ನ ತೆಗೆದ ಹಾಗೆ ಒಳ್ಳೆಯದೇ ಮಾಡುತ್ತೆ. ಜ್ಞಾನವನ್ನು ಒಬ್ಬರಿಗೆ ಕೊಡುವುದು ಮತ್ತೊಬ್ಬರಿಂದ ಪಡೆದುಕೊಳ್ಳೋದು ಎಲ್ರಿಗೂ ಅಗತ್ಯವಾಗಿ ಬೇಕಾದ ವಿಷಯ. ನೀವು ಹೇಳೋದ್ರಲ್ಲೂ ಕೂಡ ಅರ್ಥ ಇದೆ. ಕಂಡೋರ್ ಸುದ್ದಿ ಮಾತಾಡಿ ಕಾಲ ಕಳೆಯೋದು ತಪ್ಪು. ಇದೇನು ಹಾಗಲ್ವಲ್ಲ ಬಿಡಿ, ಈ ಪ್ರಕೃತಿಯಿಂದ ನಾವು ಎಷ್ಟೆಲ್ಲ ಉಪಯೋಗ ಪಡಿತಾ ಇದ್ದೇವೆ, ಅದಕ್ಕಾಗಿ ನಾವೇನ್ ಕೊಟ್ಟಿದ್ದೇವೆ ಅಂತ ನಾವು ಕೂಡ ಯೋಚನೆ ಮಾಡಬೇಕು. ಹೌದಪ್ಪ, ಪ್ರತಿದಿನ ಪತ್ರಿಕೆ ಟಿವಿ ನೋಡ್ತಾ ಇರ್ತೀವಿ. ಪರಿಸರ ಇದೇ ರೀತಿ ಹಾಳಾಗ್ತಾ ಹೋದ್ರೆ ಭೂಮಿ ಮೇಲೆ ಯಾವ ಜೀವಿಗಳು ಕೂಡ ಉಳಿಯೋದಿಲ್ಲ ಅಂತ ಹೇಳ್ತಾನೆ ಇರ್ತಾರೆ. ಅಷ್ಟಕ್ಕೂ ಇದೆಲ್ಲ ನಿಜನಾ ಅಂತ? ಏನ್ ಮಾತು ಅಂತಾಡ್ತೀಯ ಗೌರಮ್ಮ ನೀನು? ನಿಜ ಅಲ್ದೆ ಸುಳ್ಳು ಹೇಳಕ್ಕಾಗುತ್ತಾ? ಯಾಕವ್ವ, ನಾವೇ ಕಣ್ಣಾರೆ ನೋಡ್ತಾ ಇಲ್ವಾ ನಮ್ ಕಣ್ಣೆದುರಿಗೆ ಎಷ್ಟೊಂದು ಬದಲಾವಣೆಗಳು ಆಗ್ತಾ ಇವೆ ಅಂತ? ಖಂಡಿತ ಹೌದು. ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೆ ಅಂತಾರಲ್ಲ, ಅದು ಸತ್ಯ. ನಾವು ಚಿಕ್ಕವರಾದಾಗಿನ ಪರಿಸ್ಥಿತಿ ಇವತ್ತು ಇಲ್ಲ. ಅದು ನಿಜ. ಅವಾಗೆಲ್ಲ ಗೋಮಾಳ, ತೆವರು, ತಿಟ್ಟು ಅಂತ ಬೇಕಾದಷ್ಟು ಹುಲ್ಲುಗಾವಲು, ಕುರ್ಚಲ ಕಾಡು ಎಲ್ಲಾ ಕಡೆ ಕಾಣ್ತಾ ಇತ್ತು. ಹಸಿರು ನೀರು ಅಡಗೋದು, ಹಳ್ಳ ಕೊಳ್ಳ ಕೆರೆ ಬಾವಿಗಳು ಪ್ರತಿ ಹಳ್ಳಿಯಲ್ಲೂ ಇರ್ತಾ ಇದ್ದು. ಹೌದು, ಇಲ್ಲೆಲ್ಲ ನೀರ್ ತುಂಬಿ ತುಳುಕ್ತಾ ಇತ್ತು. ಅನೇಕ ಗಿಡ ಮರ ಪೊದೆ ಬಳ್ಳಿ ಈ ತರ ಸಸ್ಯ ಸಂಕುಲಗಳು ನಳನಳಿಸ್ತಿದ್ದು ಕಣವ. ಅದೇ ರೀತಿ ನಾನಾ ಬಗೆಯ ಹಕ್ಕಿ ಪಕ್ಷಿ ಪ್ರಾಣಿ ಕೀಟಗಳು ಕಂಡು ಬರ್ತಾ ಇದ್ವು. ಹೀಗಾಗಿ ಪ್ರಕೃತಿ ಸಮತೋಲನದಲ್ಲಿತ್ತು. ಖಂಡಿತ ಸತ್ಯ. ಕೇವಲ 10-20 ವರ್ಷಗಳಲ್ಲಿ ಎಷ್ಟೋ ಜಾತಿಯ ಜೀವಿಗಳು ಕಣ್ಮರೆ ಆಗಿದ್ದಾವೆ. ಅಷ್ಟೇ ಅಲ್ಲ, ಇವತ್ತು ನಾವು ನೋಡ್ತಾ ಇದ್ದಂಗೆ ಅನೇಕ ಜಾತಿಯ ಗಿಡ ಮರ ಕಳೆ ಸಸ್ಯ ಕ್ರಿಮಿಗಳು ಕಾಣ್ತಾ ಇಲ್ಲ. ಏ ಬಿಡು ಗೌರಮ್ಮ, ಕಳೆ ಗಿಡಗಳು ಕ್ರಿಮಿ ಕೀಟಗಳು ಆದ್ರೆ ಹೋಗ್ಲಿ ಬಿಡು, ಒಳ್ಳೇದೇ ಆಯ್ತು. ಅವುಗಳಿಂದ ಏನ್ ಪ್ರಯೋಜನ ಅಂತೀನಿ? ನಾವು ಆ ರೀತಿಯಲ್ಲಿ ಭಾವಿಸೋದು ತಪ್ಪು. ಈ ಪರಿಸರದಲ್ಲಿ ಯಾವುದೇ ಜೀವಿಯ ಹುಟ್ಟು ಮತ್ತು ಬೆಳವಣಿಗೆಗೆ ಒಂದು ನಿರ್ದಿಷ್ಟ ಕಾರಣ ಮತ್ತು ಉದ್ದೇಶ ಇದ್ದೇ ಇರುತ್ತೆ. ಆ ರಹಸ್ಯ ನಮಗೆ ಗೊತ್ತಿರೋದಿಲ್ಲ, ಆದ್ರೆ ಪ್ರಕೃತಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಮನುಷ್ಯನ ಬುದ್ಧಿವಂತಿಕೆಗಿಂತ ನಿಸರ್ಗಕ್ಕೆ ಹೆಚ್ಚು ಅರಿವು ಇರುತ್ತೆ. ನಮಗಿಂತ ಪ್ರಕೃತಿನೇ ಪುರಾತನ ಕಾಲದ್ದು ತಾನೆ? ಇದ್ರೂ ಇರಬಹುದು. ಪ್ರಕೃತಿ ಮುಂದೆ ಮನುಷ್ಯ ಎಷ್ಟು ಚಿಕ್ಕವನಲ್ವಾ. ಕೇವಲ ಒಂದೇ ಒಂದು ಸುನಾಮಿ, ಬರೀ ಒಂದೇ ಒಂದು ಭೂಕಂಪಕ್ಕೆ ಇಡೀ ಜೀವ ಜಾಲವನ್ನೇ ಆಪೋಷಣ ತೆಗೆದುಕೊಳ್ಳುವಷ್ಟು ಶಕ್ತಿ ಇದೆ ಅಂದ್ರೆ ಅದ್ರ ಮುಂದೆ ನಾವೆಷ್ಟು ಕುಬ್ಜರು ಅಂತ ತಿಳಿಯುತ್ತೆ. ನೀವ್ ಹೇಳಿದ ಹಾಗೆ ನಮ್ ಕಣ್ಣೆದುರಿಗೆ ಎಷ್ಟೊಂದು ಬದಲಾವಣೆಗಳಾಗಿವೆ. ಒಂದು ಚಿಕ್ಕ ಉದಾಹರಣೆಗೆ ನೋಡೋದಾದ್ರೆ, ಅವಾಗೆಲ್ಲ ಈ ಬಂದ್ರೆ ಗಿಡ ಅನ್ನೋ ಕುರ್ಚಲು ಸಸ್ಯ ಯಥೇಚ್ಛವಾಗಿ ಬೆಳೆಯೋದು. ಈಗ ಆ ಬೆಳೆಯ ವಿಸ್ತಾರ ಸಾಕಷ್ಟು ಕಡಿಮೆ ಆಗಿದೆ ಮತ್ತು ಕಡಿಮೆ ಆಗ್ತಾನೇ ಇದೆ. ಆ ಗಿಡದ ಕಡ್ಡಿಗಳನ್ನ ತೆಂಗಿನ ಸಸಿ, ಮಾವಿನ ಸಸಿ, ಹಲಸಿನ ಗಿಡ ಇತ್ಯಾದಿ ಸಸಿಗಳ ಬೆಳವಣಿಗೆ ಹಂತದಲ್ಲಿ ಪ್ರಾಣಿಗಳಿಂದ ಬಿಸಿಲು ಗಾಳಿಯಿಂದ ರಕ್ಷಣೆ ಮಾಡೋಕೆ ಬಳಸ್ತಾ ಇದ್ವು. ಅದೇ ರೀತಿ ತಂಗಡೆ ಗಿಡ ಅಂತೂ ಎಲ್ಲಾ ಕಡೆ ಕಂಡುಬರೋದು. ಬೆಳೆಗಳಿಗೆ ಗೊಬ್ಬರವಾಗಿ ಉಪಯೋಗಿಸ್ತಾ ಇದ್ವಿ. ಕಣವ, ಅದ್ರ ಜೊತೆಗೆ ಬ್ಯಾಟೆ ಗಿಡ, ಸೀತಾಫಲ, ವಂಗೆ ಇತ್ಯಾದಿ ಬೇಕಾದಷ್ಟು ಗಿಡ ಮರಗಳು ಯಾವ್ದಾದ್ರು ಒಂದು ಪ್ರಯೋಜನಕ್ಕೆ ಬರ್ತಾ ಇತ್ತು. ಅಂತ ಅನೇಕ ಸಸ್ಯ ಪ್ರಭೇದಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಅಲ್ಲೆಲ್ಲ ಲಂಟನ್ ಆವರಿಸ್ಕೊಂಡ್ಬಿಟ್ಟಿದೆ ಅಂತೀನಿ. ಒಂದು ಸಸ್ಯವರ್ಗ ಕಣ್ಮರೆ ಆಗಿದೆ. ಅಂದ್ರೆ ಆ ಸಸ್ಯವನ್ನು ಅವಲಂಬಿಸಿಕೊಂಡಿರುವ ಕೆಲವು ನಿರ್ದಿಷ್ಟ ಜೀವಿಗಳು ಕೂಡ ಅಳಿದು ಹೋಗಿರುವ ಅಥವಾ ಅಳಿವಿನ ಅಂಚಿನಲ್ಲಿರುವ ಸಾಧ್ಯತೆ ಇರಬಹುದಲ್ವಾ? ನಾವು ಚಿಕ್ಕವರಾಗಿದ್ದಾಗ ಯಥೇಚ್ಛವಾಗಿ ಕಾಣ್ತಾ ಇದ್ವಲ್ಲ ರೈತರ ಮಿತ್ರನಂತಿದ್ದ ಗುಲ್ಗಂಜಿ ಹುಳುಗಳು, ಅವು ಕೂಡ ಕಡಿಮೆ ಆಗಿದ್ದಾವೆ. ಹೌದು, ಅದು ನಿಜ. ಜೊತೆಗೆ ಇಂತಹ ಅನೇಕ ಮಿತ್ರ ಕೀಟಗಳು ಕೊರತೆಯಿಂದ ನಮ್ಮ ಬೆಳೆಗಳಿಗೆ ಶತ್ರು ಕೀಟಗಳ ಕಾಟ ಕೂಡ ಹೆಚ್ಚಾಗಿದೆ. ಆ ಕಾಗೆ ಗುಬ್ಬೆಗಳು ಮೊದಲಿನಂತೆ ಕಾಣ್ತಾನೆ ಇಲ್ಲ. ಇವುಗಳು ಕೂಡ ರೈತರ ಮಿತ್ರರೇ ಆಗಿದ್ದು, ಕಾಗೆಗಳು ಹಗಲೊತ್ತಿನಲ್ಲಿ ಕ್ರಿಮಿ ಕೀಟಗಳನ್ನು ತಿಂದು ರೈತರ ಬೆಳೆಗಳನ್ನ ರಕ್ಷೆ ಮಾಡಿದ್ರೆ, ಗೂಬೆಗಳು ರಾತ್ರಿ ಹೊತ್ತಿಂದು ರೈತರಿಗೆ ಸಹಾಯ ಮಾಡ್ತಾ ಇದ್ದು. ಹೀಗೆ ವಿರಳವಾಗಿರುವ ಸಾಲಿಗೆ ಸೇರುವ ಮುಖ್ಯವಾದ ಮತ್ತೊಂದು ಪಕ್ಷಿ ಅಂದ್ರೆ ಹದ್ದುಗಳು. ಈಗ ನೀವು ತುಂಬಾ ಸರಿಯಾಗಿ ಹೇಳಿದ್ರಿ ನೋಡಿ. ಆ ಕಾಲದಲ್ಲಿ ಎಷ್ಟೊಂದು ಸಂಖ್ಯೆಯ ಹದ್ದುಗಳ ಸಂತತಿ ಇತ್ತು ಅಲ್ವಾ? ಆಕಾಶ ತುಂಬಾ ಹಾರಾಡ್ತಾ ಇದ್ದು, ದೊಡ್ಡ ದೊಡ್ಡ ಮರಗಳ ಮೇಲೆ ಗುಂಪು ಗುಂಪಾಗಿ ಕುಳಿತುಕೊಳ್ತಿದ್ದು, ಅದೆಷ್ಟೇ ಹತ್ರ ಕಾರ್ತಾ ಇದ್ದವು ಅಂತೀಯ. ಅಲ್ಲಿಂದಲೇ ತಮ್ಮ ಬೇಟೆಗಳನ್ನ ಗುರುತಿಸಿ ಬಿಲ್ಲಿನಿಂದ ಬಿಟ್ಟು ಬಾಳದಂತೆ ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರೊಳಗೆ ಕೊಚ್ಕೊಂಡು ಹೋಗ್ತಿದ್ದು. ಅವುಗಳು ಅದೆಷ್ಟೇ ಹತ್ರಕ್ಕೆ ಹಾರ್ತಾ ಇದ್ದು ಅಂತೀಯ. ಅಲ್ಲಿಂದಲೇ ತಮ್ಮ ಬೇಟೆಯನ್ನ ಗುರ್ತಿಸಿ ಬಿಲ್ಲಿನಿಂದ ಬಿಟ್ಟ ಬಾಣದಂತೆ ಕಣ್ಣು ಮುಚ್ಚಿ ಬಿಡೋದ್ರಲ್ಲಿ ಕಚ್ಕೊಂಡು ಹೋಗ್ತಿದ್ದು. ಅವ ಹೆಂಗಿತ್ತು, ಒಂಥರ ಒಳ್ಳೇದೇ ಆಯ್ತು ಬಿಡು, ನಾನು ಸಾಕಿದ ಕೋಳಿ ಪಿಳೆ ಒಂದು ಬಿಡ್ತಿರಲ್ಲ, ಎಲ್ಲ ತಿಂದಾಗ್ತದ್ದು. ಅವುಗಳು ಕಡಿಮೆ ಆಗ್ತಾ ಇರೋದು ಖಂಡಿತ ಒಳ್ಳೆಯದಲ್ಲ ಜಯಮ್ಮ. ಅದು ನಮಗೂ ಕೂಡ ಎಚ್ಚರಿಕೆಯ ಗಂಟೆ. ಅವು ತಿಂದ ಮಾತ್ರಕ್ಕೆ ನಿನ್ನ ಕೋಳಿಗಳ ಸಂಖ್ಯೆ ಏನು ಕಡಿಮೆ ಆಗ್ತಾ ಇರಲಿಲ್ಲ ಅಲ್ವಾ? ಅಷ್ಟಕ್ಕೂ ಅದರ ಆಹಾರ ಅದು ಹುಡುಕಿಕೊಳ್ತಾ ಇತ್ತು. ಅದರಲ್ಲಿ ತಪ್ಪೇನಿದೆ? ಈ ಪರಿಸರವನ್ನ ಸ್ವಚ್ಛವಾಗಿಡೋ ಕೆಲಸನ ಹದ್ದುಗಳು ತಾನೇ ಮಾಡ್ತಾ ಇದ್ದದ್ದು. ಊರಲ್ಲಿ ಯಾವುದೇ ಸಾಕು ಪ್ರಾಣಿ ಅಥವಾ ಕಾಡಲ್ಲಿ ಯಾವ್ದಾದ್ರು ಕಾಡು ಪ್ರಾಣಿ ಸತ್ತೋದ್ರೆ ಅದನ್ನು ತಿಂದು ನಿಸರ್ಗಕ್ಕೆ ತನ್ನದೇ ಆದ ಕೊಡುಗೆಯನ್ನ ಕೊಡ್ತಾ ಇತ್ತು. ಬೇರೆ ಬೇರೆ ತರದ ಬೇರೆ ಬೇರೆ ಲಕ್ಷಣದ ಹದ್ದುಗಳು ಇದ್ದು ಅಲ್ವಾ? ಹೌದು ಗೌರಮ್ಮ, ಬಿಳಿ ಬಣ್ಣ ಬೂದ್ ಬಣ್ಣದ ಹದ್ದುಗಳು ಎಷ್ಟೊಂದಿದ್ದವು. ಅದರಲ್ಲೆಲ್ಲ ರಣ ಹದ್ದುಗಳಂತೂ ಒಂದ್ ಆಳೆತ್ರಕ್ಕಿರ್ತಿತ್ತು ಅಂತೀನಿ. ನೋಡಕ್ಕೆ ಎದರಿಕೆ ಆಗೋದು, ಆದ್ರೆ ಯಾರಿಗೂ ತೊಂದರೆ ಮಾಡ್ತಿರ್ಲಿಲ್ಲ ನೋಡಪ್ಪ. ಹೌದು ಗೌರಮ್ಮ, ಬಿಳಿ ಬಣ್ಣ ಬೂದ್ ಬಣ್ಣದ ಹದ್ದುಗಳು ಎಷ್ಟು ಇದ್ದವು ಅಂತೀಯ. ಅದರಲ್ಲೂ ರಣ ಹದ್ದುಗಳಂತೂ ಒಂದ್ ಆಳ ಎತ್ತರಕ್ಕಿರ್ತಿದ್ವು. ನೋಡಕ್ಕೆ ಎದರಿಕೆ ಆಗ್ತದ ಕಣವ, ಆದ್ರೆ ಯಾರಿಗೂ ತೊಂದರೆ ಕೊಟ್ಟದ್ದು ಗೊತ್ತಿಲ್ಲ ನೋಡಪ್ಪ. ಯಾಕೋ ಏನೋ ಇತ್ತೀಚೆಗೆ ಅವೆಲ್ಲ ಕಡಿಮೆ ಆಗ್ಬಿಟ್ಟು. ಅನೇಕ ಪ್ರಾಣಿ ಪಕ್ಷಿಗಳು ಸಹಜ ಆಹಾರ ಕಡಿಮೆ ಆಗ್ತಾ ಬಂತು. ಹಿಂದೆ ಬೇಕಾದಷ್ಟು ಸಂಖ್ಯೆಯಲ್ಲಿ ನಾಟಿ ಹಸು ಎಮ್ಮೆಗಳು ಇರ್ತಾ ಇದ್ವು. ಅವು ಸಹಜವಾಗಿ ಸತ್ತಾಗ ಆ ಹದ್ದು ನಾಯಿ ನರಿಗಳಿಗೆ ಊಟ ಆಗ್ತಾ ಇತ್ತು. ಈಗ ಅಂತಹ ಜಾನುವಾರುಗಳ ಸಂತತಿ ಕ್ಷೀಣಿಸುತ್ತಾ ಇದೆ. ಅದರ ಬದಲಾಗಿ ಮಿಶ್ರ ತಳಿಗಳು ಹೆಚ್ಚಾಗಿವೆ. ಅವುಗಳಿಗೆ ವಯಸ್ಸಾದ ಮೇಲೆ ಮಾರಾಟ ಮಾಡ್ತಾ ಇದೀವಿ. ಜಾನುವಾರುಗಳನ್ನ ಸಹಜವಾಗಿ ಸಾಯೋದಕ್ಕೆ ಬಿಡ್ತಾ ಇಲ್ಲ. ಅಪರೂಪಕ್ಕೆ ಒಂದೋ ಎರಡು ಸತ್ರು ಕೂಡ ಜೀವಮಾನವಿಡಿ ಔಷಧಿ ಇಂಜೆಕ್ಷನ್ನು ಕೃತಕವಾದ ಆಹಾರ ಸೇವನೆ ಇತ್ಯಾದಿ ಕಾರಣಗಳಿಂದ ಆ ಮಾಂಸ ಆಹಾರದ ಬದಲಾಗಿ ವಿಷ ಆಗಿ ಮಾರ್ಪಟ್ಟಿದೆ. ಇಂತಹ ಅನೇಕ ಕಾರಣಗಳಿಂದ ಹದ್ದುಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಗುಬ್ಬಚ್ಚಿಗಳು ಕೂಡ ಮೊದಲಿನಂತೆ ಕಾಣ್ತಾ ಇಲ್ಲ. ಮೊದ್ಲೆಲ್ಲ ಮನೆಯೊಳಗೆ ಬಂದು ಗೂಟ್ ಕಟ್ಕೊಂಡು ಮರಿ ಮಾಡ್ತಾ ಇದ್ವು. ನಮ್ಮ ನಮ್ಮ ಮನೆಯ ಸದಸ್ಯರೇ ಆಗಿದ್ವು. ಸುಮ್ನಿರವ, ಅವಾಗೆಲ್ಲ ಅಂಚಿನ ಮನೆಗಳು ಮರ ಮಣ್ಣು ಕಲ್ಲು ಬಳಸಿ ಮನೆ ಕಟ್ತಿದ್ರು. ಅಲ್ಲೆಲ್ಲ ಗೂಡ್ ಕಟ್ಟಕ್ಕೆ ಅವುಗಳಿಗೆ ಬೇಕಾದಷ್ಟು ಜಾಗ ಇರ್ತಿತ್ತು. ಅಲ್ಲಲ್ಲಿ ತುಂಬಾ ಖುಷಿಯಾಗಿ ತಮ್ಮ ಬದುಕುಳನ್ನ ಅವು ಸ್ವಾತಂತ್ರ್ಯವಾಗಿ ರೂಪಿಸ್ಕೊಳ್ತಿದ್ದು. ನಾವು ಆಧುನಿಕರಾದಂತೆ ನಮ್ಮ ಜೀವನ ಶೈಲಿ ಕೂಡ ಬದಲಾಯಿತು. ಇಂದಿನ ಮನೆಗಳ ವಿನ್ಯಾಸ ಕೂಡ ನಮ್ಮಂತೆಯೇ ಸ್ವಾರ್ಥಿಯಾದಂತೆ ಕಾಣುತ್ತಿದೆ. ಇಲ್ಲಿ ಕೇವಲ ಮನುಷ್ಯನ ಐಷಾರಾಮಿ ಬದುಕಿಗೆ ಮಾತ್ರ ಅವಕಾಶ ಇದೆ. ದನ ಕರು ಅಕ್ಕಿ ಪಕ್ಷಿಗಳಿಗೆ ಜಾಗವಿಲ್ಲದಂತೆ ಮಾಡಿದ್ದೇವೆ. ನಾವೆಷ್ಟು ಇರಬೇಕೆಂಬ ಅಪಹಪಿ ಇಂತಹ ಅನೇಕ ಸ್ಥಿತ್ಯಂತರಗಳಿಗೆ ಕಾರಣವಾಗಿದೆ. ಬೆಳೆಗಳಿಗೆ ಬಳಸ್ತೀವಲ್ಲ ವಿಪರೀತವಾದ ರಾಸಾಯನಿಕಗಳು, ಇದರಿಂದ ಕೂಡ ಎಷ್ಟೋ ಜೀವಿಗಳು ನಾಶವಾಗಿದೆ. ಹಣ ಆಡಂಬರ ಮುಖ್ಯ ಆಗಿದೆ ನಮಗೆ. ಮನುಷ್ಯನಲ್ಲಿ ಸಂವೇದನೆ ಕಡಿಮೆ ಆಗ್ತಾ ಇದೆ, ಇಡೀ ಭೂಮಿ ನನಗೆ ಮಾತ್ರ ಸೇರಿದ್ದು ಎನ್ನುವ ಅವಿವೇಕ ಇದೆಯಲ್ಲ, ಇದು ನಮ್ಮನ್ನೆಲ್ಲ ಸ್ವಯಂ ನಾಶದ ಕಡೆಗೆ ಕೊಂಡೊಯ್ತಾ ಇದೆ. ಎಲ್ಲಾದ್ರಲ್ಲೂ ದುಡ್ಡು ನೋಡುವ ಹೀನ ಮನಸ್ಥಿತಿ ನಮ್ಮದು. ನಮ್ಮ ನೈತಿಕತೆಯನ್ನೇ ನುಂಗಿ ನೀರು ಕುಡಿದಿದೆ. ಮುಟ್ಟಿದ್ದೆಲ್ಲ ಚಿನ್ನವಾಗುವ ವರಪಡದನಲ್ಲ ಮೈದಾಸ, ಅವನ ಕತೆನೂ ನಮ್ಮದಾಗಿದೆ. ಮುಟ್ಟಿದ್ದೆಲ್ಲ ದುಡ್ಡಾಗಬೇಕು ಎನ್ನುವ ದುರಾಸೆ ನಮ್ಮದು. ಭೌತಿಕ ವಸ್ತುಗಳು ಕೊಳ್ಳುಬಾಕ ಸಂಸ್ಕೃತಿಯನ್ನೇ ಬೆನ್ನೆತ್ತಿದ್ದೇವೆ. ಹ್ಞೂ ಕಣವ, ಕಣ್ಣಿಗೆ ಪಟ್ಟಿ ಕಟ್ಕೊಂಡು ಕುದುರೆಗೆ ತನ್ನ ದಾರಿಯನ್ನು ಬಿಟ್ಟು ಬೇರೇನು ಕಾಣೋದಿಲ್ವಲ್ಲ, ಅದೇ ರೀತಿ ನಮಗೂ ಕೂಡ ಆರ್ಥಿಕ ಶ್ರೀಮಂತಿಕೆ ಮುಖ್ಯವಾಗಿದೆಯೇ ಹೊರತು ಪರಿಸರ ಶ್ರೀಮಂತಿಕೆ ಅನ್ನೋದು ಲೆಕ್ಕಕ್ಕೆ ಇಲ್ದಾಗಿದೆ. ಬದುಕಲು ಅಗತ್ಯವಾದ ಪ್ರಕೃತಿ ಪ್ರಾಣಿಗಳ ಬಗ್ಗೆ ನಿಷ್ಕೃಷ್ಟ ಕಾಳಜಿಯನ್ನು ತೋರಿಸಲು ಕೂಡ ಮರ್ತಿದ್ದೇವೆ. ಒಟ್ನಲ್ಲಿ ನಮ್ಮಳ್ಳ ನಾವೇ ತೋಡ್ಕೊಳ್ತಾ ಇದ್ದೇವೆ ಅಂತೂ ಅನ್ನೋ ರೀತಿ ಆಗಿದೆ ನೋಡು ನಮ್ಮ ಕತೆ. ನಮ್ಮ ತಪ್ಪಿಗೆ ನಾವು ತೆರೆ ಕಟ್ತಾ ಇದ್ದೇವೆ, ಆದ್ರೂ ಅದು ನಮಗೆ ಅರ್ಥ ಆಗ್ತಾ ಇಲ್ಲ. ಇರುಳು ಕಂಡ ಬಾವಿಗೆ ಹಗಲು ಹೊತ್ತಿನಲ್ಲೇ ಬೀಳೋದು ಅಂದ್ರೆ ಇದೇ ತಾನೇ? ತಡವಾಗಿ ಆದರೂ ನಾವೆಲ್ಲ ಎಚ್ಚೆತ್ತುಕೊಳ್ಳಲೇ ಬೇಕಾಗಿದೆ. ಇದನ್ನೇ ಸಾಮಾಜಿಕ ಹೊಣೆಗಾರಿಕೆ ಅನ್ನೋದು. ದೂರ ದೂರದ ದೇಶಗಳಿಂದ ಸಾವಿರಾರು ಮೈಲಿ ಪ್ರಯಾಣ ಮಾಡಿ ಅನೇಕ ಜಾತಿಯ ಪಕ್ಷಿಗಳು ನಮ್ಮ ದೇಶಕ್ಕೆ ತಮ್ಮ ಸಂತಾನದ ಅಭಿವೃದ್ಧಿಗಾಗಿ ಬರೋದು ಯಾವತ್ತಿನಿಂದಲೂ ಇದೆ. ಆದ್ರೆ ಈಗ ನಮ್ಮ ಹಕ್ಕಿಗಳೇ ತಮ್ಮ ಸಂತಾನ ಬೆಳೆಸೋಕೆ ಸಾಧ್ಯವಿಲ್ಲದ ಪರಿಸ್ಥಿತಿಯನ್ನು ನಾವೇ ಉಂಟು ಮಾಡುತ್ತಿದ್ದೇವೆ. ಇದರ ಅರ್ಥ ವಿದೇಶಿ ಪಕ್ಷಿಗಳು ಕೂಡ ಇಲ್ಲಿಗೆ ವಲಸೆ ಬರೋಕೆ ಕಷ್ಟ ಆಗ್ತಾ ಇದೆ ಅಂತ ತಾನೇ? ನಮ್ಮ ಮನೆಗೆ ಯಾರೂ ಬರದ ಹಾಗೆ ದೊಡ್ಡ ದೊಡ್ಡ ಗೋಡೆ ಕಟ್ಟಿದೀವಲ್ಲ, ಅದೇ ರೀತಿ ಈ ಪಕ್ಷಿಗಳಿಗೆ ಮತ್ತೊಂದು ಬಗೆಯ ಗೋಡೆ ಕಟ್ಟಿದ್ದೀವಿ. ಪಾಪ, ಬೆಂಗಳೂರಿನಂತ ದೊಡ್ಡ ದೊಡ್ಡ ನಗರಗಳಲ್ಲಿ ರಾತ್ರಿ ಹೊತ್ತು ಬೆಳಗುವ ತೀಕ್ಷ್ಣವಾದ ಬೆಳಕಿನಿಂದ ಪಕ್ಷಿಗಳ ಸಹಜ ಜೀವನಕ್ಕೆ ವಿಪರೀತ ತೊಂದರೆ ಆಗಿ ಅವುಗಳ ಸಂತತಿ ಆತಂಕದಲ್ಲಿದೆ ಅಂತ ಪತ್ರಿಕೆಗಳಲ್ಲಿ ಬರ್ತಾನೆ ಇರುತ್ತೆ. ಅಲ್ಲಿ ತನಕ ಯಾಕೆ, ಇಲ್ಲೇ ನೋಡಪ್ಪ, ನಮ್ಮೂರ ಪಕ್ಕದ ಗುಡ್ಡದಲ್ಲೇ ನಾವು ಕಾಣುವ ಹಾಗೆ ಎಷ್ಟೊಂದು ಬಗೆಯ ಪ್ರಾಣಿಗಳು ತಮ್ಮ ಮನೆಗಳನ್ನು ಮಾಡಿಕೊಂಡು ತಮ್ಮ ತಮ್ಮ ಪರಿವಾರದ ಜೊತೆಗೆ ಎಷ್ಟು ಸಂತೋಷವಾಗಿ ಬದುಕು ಕಟ್ಟಿಕೊಂಡಿದ್ವು. ಅಯ್ಯೋ ದೇವ್ರೆ, ಅದೆಂತದ ಕ್ರೆಷರು ಅಂತ ಇಡೀ ಗುಡ್ಡನೇ ಕರಗಿಸ್ತಾ ಇದ್ದಾರೆ. ಹಗಲು ರಾತ್ರಿ ಅನ್ನದೆ ಗುಡುಗು ತರ ಶಬ್ದ ಬರ್ತಾ ಇರುತ್ತೆ. ನಮಗೆ ಆ ಶಬ್ದವನ್ನು ಕೇಳೋಕೆ ಆಗೋಲ್ಲ ಅಂದಮೇಲೆ ಪಾಪ ಆ ಪ್ರಾಣಿ ಪಕ್ಷಿಗಳ ಪಾಡು ಹೇಳಕ್ ತೀರ್ದು. ಧೂಳಿನಿಂದ ಆರೋಗ್ಯಕ್ಕೂ ತೊಂದರೆ. ಸಾವಿರಾರು ವರ್ಷಗಳಿಂದ ಪ್ರಾಣಿ ಪಕ್ಷಿ ರೈತರು ಜಾನುವಾರುಗಳಿಗೆ ಆಸರೆ ಆಗಿದ್ದ ಇಂತಹ ಅದೆಷ್ಟು ಗುಡ್ಡ ಬೆಟ್ಟಗಳು ಕೆಲವೇ ಕೆಲವು ದಿನದಲ್ಲಿ ಹೇಳೋದಕ್ಕೆ ಹೆಸರು ಇಲ್ದಂಗ ಆಗ್ತಾ ಇದಾವೆ ಕಣ್ರವ. ಅಭಿವೃದ್ಧಿ ಆಗ್ಬೇಕಾದ್ರೆ ಇಂಥದ್ದೆಲ್ಲ ಸಹಜವಾಗಿ ಆಗುತ್ತೆ ಅಂತ ಇದರ ಪರವಾಗಿ ಇರುವವರು ಹೇಳ್ತಾರೆ. ಅಷ್ಟಕ್ಕೂ ಅಭಿವೃದ್ಧಿ ಅಂದ್ರೆ ಏನು ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿದೆ. ರಸ್ತೆ ಕಟ್ಟಡ ಕಾರು ಐಷಾರಾಮಿ ಜೀವನ ಇದನ್ನೇ ಅಭಿವೃದ್ಧಿ ಅಂತ ಕರೆಯೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ತಿಳಿತನೇ ಇಲ್ಲ. ಹಾಗೆ ನೋಡಿದ್ರೆ ಅಭಿವೃದ್ಧಿಯ ಬಗ್ಗೆ ಈಗ ಇರುವ ಪರಿಕಲ್ಪನೆ ಬದಲಾಗಬೇಕಾಗಿದೆ. ನಿಸರ್ಗ ಇಲ್ಲಿರ್ತಕ್ಕಂತ ಎಲ್ಲಾ ರೀತಿಯ ಜೀವಿಗಳು ಇವುಗಳಿಗೆ ಆಸರೆ ಆಗಿದ್ದವಲ್ಲ, ಗುಡ್ಡ ಬೆಟ್ಟ ಕಾಡು ಮೇಡು ನದಿ ಹಳ್ಳ ನಮ್ಮ ಪರಂಪರೆ ಸಂಸ್ಕೃತಿ ಜನಪದ ಇತ್ಯಾದಿ ಇವೆಲ್ಲವನ್ನು ಒಳಗೊಂಡ ಸಮಷ್ಟಿ ಪ್ರಜ್ಞೆಯಿಂದ ಕೂಡಿದ ಬೆಳವಣಿಗೆಯನ್ನ ಅಭಿವೃದ್ಧಿ ಅಂತ ಕರೆಯುವ ಚಿಂತನೆ ಎಲ್ಲರಲ್ಲೂ ಮೂಡಬೇಕಾಗಿದೆ. ಮನುಷ್ಯನ ಆಸೆ ಪೂರೈಸೋದಕ್ಕೆ ಬೇಕಾದ ಅನುಕೂಲಗಳನ್ನು ಮಾಡಿಕೊಳ್ಳೋದನ್ನು ಮಾತ್ರ ಅಭಿವೃದ್ಧಿ ಅಂತ ಪರಿಗಣಿಸುವ ಸ್ವಾರ್ಥ ಹೋಗದೇ ಇದ್ರೆ ಪರಿಸರ ನಾಶದ ಜೊತೆಗೆ ನಾವು ಕೂಡ ನಾಶ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಮೊನ್ನೆ ಪತ್ರಿಕೆಯಲ್ಲಿ ನೋಡಿದ್ದೆ, ಡೆಲ್ಲಿಯಲ್ಲಿ ಉಸಿರಾಡೋಕೆ ಕೂಡ ಆಮ್ಲಜನಕ ಕೊರತೆ ಆಗಿದೆ. ಆಗಿ ಅಲ್ಲಿನ ಜನಗಳು ತುಂಬಾ ತೊಂದರೆ ಅನುಭವಿಸ್ತಾ ಇದ್ದಾರಂತೆ. ರಾಷ್ಟ್ರದ ರಾಜಧಾನಿ ಅಂತದ್ದೇ ಕತೆ ಹಿಂಗಾದ್ರೆ ಹಂಗಂತ ಬೇರೆ ಊರುಗಳಲ್ಲಿ ಪರಿಸ್ಥಿತಿಯನ್ನು ತುಂಬಾ ಚೆನ್ನಾಗಿದೆ ಅಂತ ಏನೂ ಅಲ್ಲ. ಅಳಿಯ ಅಲ್ಲ ಮಗಳ ಗಂಡ ಅಷ್ಟೇ. ವಾತಾವರಣದಲ್ಲಿ ಇಂಗಾಲದ ಡೈಆಕ್ಸೈಡ್ನ ಪ್ರಮಾಣ ತುಂಬಾ ಹೆಚ್ಚಾಗಿದೆ. ಇಂಗಾಲದ ಡೈಆಕ್ಸೈಡ್ನ ಸ್ವೀಕಾರ ಮಾಡಿಕೊಂಡು ನಮಗೆ ಬೇಕಾದ ಆಮ್ಲಜನಕವನ್ನು ವಾತಾವರಣಕ್ಕೆ ಬಿಡುಗಡೆ ಮಾಡೋ ಪ್ರಕ್ರಿಯೆಯನ್ನು ಈ ನಮ್ಮ ಗಿಡ ಮರಗಳು ಯಾವತ್ತಿನಿಂದಲೂ ಚಾಚೂ ತಪ್ಪದೆ ಮಾಡ್ತಾ ಬಂದಿದ್ದಾವೆ ಕಣ್ರವ. ನಮ್ಮ ಸ್ವಾರ್ಥಕ್ಕಾಗಿ ಇದ್ದಬದ್ದ ಮರಗಳನ್ನೆಲ್ಲ ಕಡ್ದಾಕಿ ಹಸಿರು ಭೂಮಿಯನ್ನ ಮರುಭೂಮಿಯಾಗಿ ಮಾಡಿದ್ದೇವೆ. ಕೇವಲ ಒಂದೇ ಒಂದು ಅರಳಿ ಮರ ತನ್ನ ಜೀವಿತಾವಧಿಯಲ್ಲಿ ಕೋಟ್ಯಾಂತರ ಬೆಲೆ ಬಾಳುವ ಅಷ್ಟು ಆಮ್ಲಜನಕವನ್ನು ನಮಗೆ ಕೊಡ್ತಾ ಇದೆ ಅಂತ ವಿಜ್ಞಾನಿಗಳು ಹೇಳೋದನ್ನ ನಾವು ಕೇಳಿಲ್ವೇನವ? ಅದು ನಿಜ. ಯಾವುದೇ ಸ್ವಾರ್ಥವಿಲ್ಲದೆ ಗಿಡ ಮರಗಳು ಈ ಕೆಲಸ ಮಾಡ್ತಾನೇ ಬಂದಿವೆ. ಎಲ್ಲವನ್ನು ಹಣದ ರೂಪದಲ್ಲಿ ನೋಡುವ ನಮ್ಮ ಕಣ್ಣಿಗೆ ಇಂತಹ ಲಾಭಗಳು ಕಾಣೋದಿಲ್ಲ. ಒಳಗಣ್ಣಿನಿಂದ ಸೂಕ್ಷ್ಮವಾಗಿ ನೋಡುವ ಅಧ್ಯಯನದ ಗುಣ ಇದ್ದರೆ ಮಾತ್ರ ಇಂತಹ ವಿಷಯಗಳು ತಿಳಿಯುತ್ತವೆ. ವಾತಾವರಣದಲ್ಲಿ ಮಾರಕ ಮಾಲಿನ್ಯಗಳು ಸೇರ್ತಾ ಇರುವ ಕಾರಣದಿಂದ ಅಸ್ತಮ, ಅಲರ್ಜಿ, ಚರ್ಮ ರೋಗಗಳು, ಕ್ಯಾನ್ಸರು, ಬುದ್ಧಿಮಾಂದ್ಯತೆ, ಖಿನ್ನತೆಯಂತಹ ಕಾಯಿಲೆಗಳು ತುಂಬಾ ಹೆಚ್ಚಾಗ್ತಾ ಇವೆ. ಇದನ್ನೇ ನಾವು ಅಭಿವೃದ್ಧಿ ಅನ್ನೋ ಹೆಸರಲ್ಲಿ ಕರಿತೇವೆ. ಒಂದ್ ಕಡೆ ನಮ್ಮ ಮತ್ತು ನಮ್ಮ ಮಕ್ಕಳ ಆರೋಗ್ಯ, ಶಿಕ್ಷಣ, ಜೀವಗಳಿಗೆ ದೊಡ್ಡ ತೊಂದರೆ ಆಗ್ತಾ ಇದೆ. ಮತ್ತೊಂದ್ ಕಡೆ ಉಸಿರಾಡೋ ಗಾಳಿ, ಕುಡಿಯೋ ನೀರು ಯಾವುದು ಕೂಡ ಸೇವನೆಗೆ ಯೋಗ್ಯವಾಗಿಲ್ಲ. ಆರೋಗ್ಯವಾದ ಬದುಕೇ ಇಲ್ಲ ಅಂದ್ರೆ ಉಳಿದಿದ್ದಕ್ಕೆ ಏನ್ ಅರ್ಥ ಇದೆ? ಕಾಡು ಬೆಳೆಸಿರಣ್ಣ, ನಾವು ನಾಡ ಉಳಿಸಿರಣ್ಣ. ಕಾಡ ಬೆಳೆಸಿರಣ್ಣ, ನೀವು ನಾಡ ಉಳಿಸಿರಣ್ಣ. ಬಾಳಿ ಬದುಕಲು ಮರಗಿಡ ಬೇಕಣ್ಣ. ಕಾಡ ಬೆಳೆಸಿರಣ್ಣ, ನೀವು ನಾಡ ಉಳಿಸಿರಣ್ಣ ಅಂತ ಘೋಷಣೆ ಕೂಗಿದ್ದೇ ಆತು, ಆಡೇಳಿದ್ದೇ ಆಯ್ತು. ಅಂದ್ಕೊಂಡ ಪ್ರಮಾಣದಲ್ಲಿ ಅರಣ್ಯ ಬೆಳೆಸಕ್ ನಮ್ಮಿಂದ ಸಾಧ್ಯ ಆಗ್ಲಿಲ್ಲ. ಅರಣ್ಯ ದೇಶದಲ್ಲಿ ಯಾವುದೇ ಜೀವಿಗಳ ಆಹಾರ ವಸತಿಗೆ ಉಪಯೋಗವಾಗದಂತಹ ನೀಲ್ಗಿರಿ, ಅಕೇಶಿಯಾ, ತೇಗಾದಂತಹ ದುಡ್ಡಿನ ಬೆಳೆಗಳನ್ನು ಮಾತ್ರ ಬೆಳೆಯೋದೇ ನಮ್ಮ ಕಾಯಕ ಆಗಿದೆ. ಯೋಜನಾ ವೆಚ್ಚಕ್ಕಿಂತ ಯೋಜನೇತರ ವೆಚ್ಚಗಳಿಗೆ ಹೆಚ್ಚು ಹಣ ಮೀಸಲು ಇಡೋದ್ರಿಂದ ಯೋಜನೆಯ ಉದ್ದೇಶಗಳು ಈಡೇರ್ತನೇ ಇಲ್ಲ. ಮಂತ್ರಕ್ಕಿಂತ ಉಗುಳೇ ಜಾಸ್ತಿ. ಪ್ರಾಣಿ ಪಕ್ಷಿಗಳಿಗೆ ಬದುಕಲು ಬೇಕಾದ ಮಾವು, ಹಲಸು, ಬೆಲ್ಲದ ಮರ, ಬೇವು, ಅರಳಿ, ಹಾಲ, ಗೋಣಿ ಇತ್ಯಾದಿ ಪಾರಂಪರಿಕ ಗಿಡ ಮರಗಳನ್ನ ಬೆಳೆಸುವ ಕೆಲಸ ಮಾಡಬೇಕು ನಾವುಗಳೆಲ್ಲರೂ ಸೇರಿ. ಸತ್ಯವಾದ ಮಾತು ಹೇಳಿದ್ರಿ. ಇಂತಹ ಮರಗಳಲ್ಲಿ ಅನೇಕ ಜೀವಿಗಳು ಬದುಕೋಕೆ ಸಾಧ್ಯ ಆಗುತ್ತೆ. ಇದರಿಂದ ವಾತಾವರಣಕ್ಕೂ ಒಳ್ಳೇದಾಗುತ್ತೆ ಅಲ್ವ? ಮತ್ತೆ ಹಿಂದೆಲ್ಲ ಇಂತಹ ಗಿಡ ಮರಗಳು ತುಂಬಾ ಎಷ್ಟೊಂದು ಹಕ್ಕಿಗಳು ಗೂಡು ಕಟ್ಕೊಂಡು ಸಂಸಾರ ಸಾಕ್ತಾ ಇದ್ವು. ಓಂಕಣವ, ಕರಡಿ, ನರಿ, ಮಲ, ಜಿಂಕೆ ಅಂತ ಅನೇಕ ಪ್ರಾಣಿಗಳಿಗೆ ಹೊಟ್ಟೆ ತುಂಬಾ ಆಹಾರ ಸಿಗ್ತಾ ಇತ್ತು. ನೀವು ಬದುಕ್ರಿ, ಇತರನ್ನು ಬದುಕಲು ಬಿಡಿ ಎಂಬ ಧ್ಯೇಯ ವಾಕ್ಯವನ್ನು ಅಂದಿನ ಜನಗಳು ಹೇಳದೆಯೇ ಪಾಲಿಸ್ತಾ ಇದ್ರು. ಇದೇ ರೀತಿಯಲ್ಲಿ ಸೀತಾಫಲ, ಬಾರೆ ಗಿಡ, ಕಾರೆ ಗಿಡ, ಈಚುಲ್ ಗಿಡ ಬೆಳೀತಾ ಇದ್ದು, ಜೊತೆಗೆ ಸಹಜವಾಗಿ ಬೆಳೆಯುವ ಇಂತಹ ಗಿಡ ಮರಗಳನ್ನು ಸಾಧ್ಯವಾದಷ್ಟು ಕಾಪಾಡುವ ಕೆಲಸವನ್ನಾದರೂ ಮಾಡಬೇಕು. ಇಂತಹ ಪ್ರಯತ್ನಗಳಿಂದ ಮಾನವರು ಮತ್ತು ಪ್ರಾಣಿಗಳ ನಡುವಿನ ಸಂಘರ್ಷವನ್ನು ಸ್ವಲ್ಪ ಮುಟ್ಟಿಗಾದರೂ ತಪ್ಪಿಸಬಹುದು ಸಾಧ್ಯವಾಗುತ್ತೇನೋ. ಸರ್ಕಾರ, ಸಂಘ ಸಂಸ್ಥೆಗಳು, ಪರಿಸರ ಆಸಕ್ತರು ಹೀಗೆ ಯಾರ್ಯಾರೋ ಇಂತಹ ಕಾರ್ಯಕ್ರಮಗಳಲ್ಲಿ ತೊಡಗಿಕೊಂಡಿರ್ತಾರೆ. ಆದರೂ ಕೆಲವೊಮ್ಮೆ ಇದು ಕೇವಲ ತೋರಿಕೆಗಾಗಿ, ಬೇರೆ ಕೆಲವು ಉದ್ದೇಶಗಳಿಗಾಗಿ ನಡೆಯೋದು ಕೂಡ ಇದೆ. ನಾವು ಈ ನಿಸರ್ಗವನ್ನು ಎಷ್ಟರ ಮಟ್ಟಿಗೆ ಹಾಳು ಮಾಡುತ್ತಿದ್ದೇವೆ ಅಂದ್ರೆ, ಇಂತಹ ಎಷ್ಟು ಪ್ರಯತ್ನಗಳು ಬಕಾಸುರರ ಹೊಟ್ಟೆಗೆ ಮೂರ್ಕಾಸಿನ ಮಜ್ಜಿಗೆ ಅನ್ನೋ ತರ ಆಗಿ ಹೋಗಿದೆ ನಮ್ ಜೀವನ. ನೀವ್ ಹೇಳ್ತಾ ಇರೋದು ತುಂಬಾ ಸತ್ಯವಾದ ಮಾತು. ಅದಕ್ಕೆ ನಮ್ಮ ಪೂರ್ವಿಕರು ಗಿಡ, ಮರ, ಬಳ್ಳಿ, ಸಸ್ಯಗಳಿಗೆ ದೈವಿಕ ಗುಣಗಳನ್ನು ಸೇರಿಸಿ ಕಾಡು ಉಳಿಸೋ ಕೆಲಸವನ್ನ ಸಮರ್ಥವಾಗಿ ಮಾಡ್ತಾ ಇದ್ರು. ಯಾವ ಕಾನೂನು ಕಟ್ಲೆ ಕೂಡ ಇಲ್ಲದೆ ಅರಣ್ಯ ರಕ್ಷಣೆಯನ್ನ ಸುಲಭವಾಗಿ ಮಾಡಿಕೊಂಡಿದ್ರು. ಗುಂಡು ತೋಪು, ನಾಗಬನ, ದೇವರ ಕಾಡು ಇತ್ಯಾದಿ ಅನೇಕ ಮಾರ್ಗಗಳಿಂದ ಕಾಡು ಮತ್ತು ನಾಡು ಎರಡನ್ನು ಕೂಡ ಉಳಿಸ್ತಾ ಇದ್ರು. ಅದೇನೋ ಹೇಳ್ತಾರಲ್ಲ, ಓದಿ ಕೆಟ್ಟ ಕೂಚು ಬಟ್ಟ ಅಂತ, ಆತರ ನಾವು ಹೆಚ್ಚು ಹೆಚ್ಚು ವಿದ್ಯಾವಂತರಾದಂತೆ ನಮ್ಮ ಸಾಮಾಜಿಕ ಜವಾಬ್ದಾರಿ ಮಾತ್ರ ಅಷ್ಟೇ ಪ್ರಮಾಣದಲ್ಲಿ ಕಡಿಮೆ ಆಗ್ತಾ ಇದೆ. ಈ ಪರಿಸರದಿಂದ ಒಂದೊಂದು ಜೀವಿ, ಕೀಟ, ಸಸ್ಯ, ಮರ, ಕಲ್ಲು, ಕೆರೆ, ಹಳ್ಳ, ಕೊಳ್ಳ ಕಡಿಮೆ ಆದಂತೆ ಈ ಭೂಮಿ ಮೇಲೆ ಮತ್ತು ಅದಕ್ಕೆ ಸಂಬಂಧಿಸಿದ ಎಲ್ಲಕ್ಕೂ ತೊಂದರೆ ಇದೆ ಎನ್ನುವ ಸರಳ ಸತ್ಯವನ್ನು ನಾವು ತಿಳಿಬೇಕಾಗಿದೆ. ನಿಸರ್ಗವನ್ನು ರಕ್ಷಿಸುವ ಕೆಲಸವನ್ನು ಯಾರು ಮಾಡ್ತಾರೆ ಅಂತ

ಪಂಚಾಯತ್.